ಪ್ರತಿ ಬುಧವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 101.3 FM ಬೆಂಗಳೂರು ಆಕಾಶವಾಣಿಯಲ್ಲಿ, ಪ್ರತಿ ಶುಕ್ರವಾರ ಬೆಳಗ್ಗೆ 7:45 102.9 FM ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ವಾತ್ಸಲ್ಯವಾಣಿ. ಈ ಸರಣಿಯ ಪ್ರಾಯೋಜಕರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಕರ್ನಾಟಕ ಸರ್ಕಾರ. ನಮ್ಮ ವಾತ್ಸಲ್ಯವಾಣಿ. ಇಂದಿನ ಕೃಷಿ ರಂಗದಲ್ಲಿ ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಸರ್ವರಿಗೂ ದಂತ ಆರೋಗ್ಯ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಲಿದ್ದಾರೆ ಡಾ ರವಿ ಶಿರಹಟ್ಟಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಾಲಾ ಸಾಮ್ರಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ತಮಗೆಲ್ಲ ಸ್ವಾಗತ. ಇವತ್ತಿನ ನಿಮ್ಮ ಎಸ್ಡಿಎಂ ಡಾಕ್ಟರ್ ರವಿ ಶಿರಹಟ್ಟಿ. ವಿಷಯ ಸರ್ವರಿಗೂ ದಂತ ಆರೋಗ್ಯ. ಡಾಕ್ಟರ್ ರವಿ ಶಿರಹಟ್ಟಿ ಅವರಿಗೆ ಸ್ವಾಗತ. ಆತ್ಮೀಯ ಕೇಳುಗರೆ, ಡಾಕ್ಟರ್ ರವಿ ಶಿರಹಟ್ಟಿ ಅವರ ಒಂದು ಕಿರುಪರಿಚಯ. ಈಗ ಡಾಕ್ಟರ್ ರವಿ ಶಿರಹಟ್ಟಿ ಅವರು ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಸಾಮೂಹಿಕ ದಂತ ಚಿಕಿತ್ಸಾ ವಿಭಾಗ ಎಸ್ಡಿಎಂ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡದಲ್ಲಿ ಇವರು ಕಾರ್ಯನಿರತರಾಗಿದ್ದಾರೆ. ಇನ್ನು ಡಾಕ್ಟರ್ ರವಿ ಶಿರಹಟ್ಟಿ ಅವರು ಮೂಲತಃ ಧಾರವಾಡದವರು. ತಮ್ಮ BDS ಪದವಿಯನ್ನು ಇವರು 2003 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಧಾರವಾಡದ ಎಸ್ಡಿಎಂ ದಂತ ಮಹಾವಿದ್ಯಾಲಯದಿಂದ ಹಾಗೂ MDS ಸ್ನಾತಕೋತ್ತರ ಪದವಿಯನ್ನು 2006 ಬೆಳಗಾವಿಯ ಕೇಲಿ ದಂತ ಮಹಾವಿದ್ಯಾಲಯದಲ್ಲಿ ಪಡೆದರು. ವೈದ್ಯಕೀಯ ಶಿಕ್ಷಣ ಮತ್ತು ಬಯೋಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಡಿಪ್ಲೊಮಾ ಪದವಿಯನ್ನು ಕೂಡ ಇವರು ಪಡೆದಿದ್ದಾರೆ. ಇವರು ಈ ಹಿಂದೆ 18 ಕಾಲ ವಿವಿಧ ದಂತ ಮಹಾವಿದ್ಯಾಲಯಗಳಲ್ಲಿ ಸೇವೆ ಸಲ್ಲಿಸಿರ್ತಾರೆ. 2020 ಎಸ್ಡಿಎಂ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಸಾಮೂಹಿಕ ದಂತ ಚಿಕಿತ್ಸಾ ವಿಭಾಗಕ್ಕೆ ಸೇರಿದಂತಹ ಇವರು ಕಳೆದ 4 ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತೊಮ್ಮೆ ಡಾಕ್ಟರ್ ರವಿ ಶಿರಹಟ್ಟಿ ಅವರಿಗೆ ಸ್ವಾಗತ. ಈಗ ಡಾಕ್ಟರ್ ರವಿ ಶಿರಹಟ್ಟಿ ಅವರು, ನಿಮಗೆ ಈ ಸರ್ವರಿಗೂ ದಂತ ಆರೋಗ್ಯ ಈ ವಿಷಯದ ಕುರಿತಾಗಿ ಕೆಲವು ಮಹತ್ವದ ಮಾಹಿತಿಗಳನ್ನು ಕೊಡ್ತಾರೆ. ಆ ಮಾಹಿತಿಗಳನ್ನೆಲ್ಲ ನೀವು ಕೇಳಿಕೊಂಡು ಮತ್ತು ನಿಮ್ಮಲ್ಲಿ ಉಂಟಾಗುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡ್ಕೊಳ್ಬಹುದು. ಧನ್ಯವಾದಗಳು ನನ್ನ ಪರಿಚಯ ನೀಡಿದ್ದಕ್ಕೆ ಮತ್ತು ನನ್ನ ಬಗ್ಗೆ ಒಂದೆರಡು ಮಾತು ಹೇಳಿದ್ದಕ್ಕೆ. ಈ ಸಲದ ನಮ್ಮ ಸಂವಾದ ಸರ್ವರಿಗೂ ದಂತ ಆರೋಗ್ಯ. ಸುಂದರ ನಗೂ ಯಾರಿಗೂ ಬೇಡ ಹೇಳ್ರಿ, ಉತ್ತಮ ದಂತ ಆರೋಗ್ಯದ ಅವಶ್ಯಕತೆ ಎಲ್ಲರಿಗೂ ಅದ. ಈ ವಿಷಯದ ಮೇಲೆ ನಾವೀಗ ಸಂವಾದ ನಡೆಸೋಣಂತ. ಸಾಮಾನ್ಯವಾಗಿ ನಾವು ಹಲ್ಲಿನ ತೊಂದರೆ ಬಂದಾಗ ಮಾತ್ರ ಬಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ಮಾಡ್ತೀವಿ. ನಿಯಮಿತವಾಗಿ ದಂತ ತಪಾಸಣೆ ಮಾಡಿಕೊಂಡಲ್ಲಿ ಪ್ರಾರಂಭಿಕ ಹಂತದಲ್ಲಿ ಸಮಸ್ಯೆಗಳನ್ನು ಪತ್ತೆ ಹಚ್ಚಬಹುದು. ಸರ್ವರಿಗೂ ದಂತ ಆರೋಗ್ಯ ಸಿಗಬೇಕಾದರೆ ನಿಯಮಿತ ದಂತ ತಪಾಸಣೆ ಮಾಡಿಕೊಳ್ಳುವುದು ಬಹಳ ಒಳ್ಳೆಯ ಉಪಾಯ. ಬಹಳಷ್ಟು ಹಲ್ಲಿನ ತೊಂದರೆಗಳು ಪ್ರಾರಂಭಿಕ ಹಂತಗಳಲ್ಲಿ ಗೊತ್ತಾಗುವುದೇ ಇಲ್ಲ. ಇದಕ್ಕೆ 3-4 ಉದಾಹರಣೆ ನಾನೀಗ ನಿಮಗೆ ನೀಡ್ತೇನೆ. ಮೊದಲನೆಯದು ಹುಳುಕು ಹಲ್ಲಿನ ಸಮಸ್ಯೆ. ಮೊದಲು ಹುಳುಕ ಹಲ್ಲು ಒಂದು ಕಪ್ಪು ಚುಕ್ಕಿ ಥರ ಹಲ್ಲಿನ ಮೇಲೆ ಕಾಣಿಸ್ಕೊಳ್ತದೆ. ಇದು ಹಲ್ಲಿನ ಮೊದಲನೇ ಪದರ, ಎನಾಮೆಲ್ ಅಂತ ನಾವು ಕರಿತೀವಿ. ಇದರ ಮೇಲೆ ಇರೋದರಿಂದ ಯಾವುದೇ ನೋವು ಸಂವೇದನೆ ಏನೂ ಆಗೋದಿಲ್ಲ. ಈ ಹಂತದೊಳಗೆ ನಮಗೇನೂ ಸಂವೇದನೆ ಆಗೋದಿಲ್ಲ, ಆದ್ದರಿಂದ ನಾವು ಹಾಗೆ ಅದರ ಬಗ್ಗೆ ಗೊತ್ತಾಗ್ದೇ ಇರ್ತೀವಿ. ಈ ಹಂತದೊಳಗೆ ನಾವು ಹಲ್ಲಿನ ಡಾಕ್ಟ್ರನ್ನು ನೋಡಿ ಪರೀಕ್ಷೆ ಮಾಡಿಸಿಕೊಂಡಲ್ಲಿ ಅಥವಾ ನಿಯಮಿತ ದಂತ ತಪಾಸಣೆ ಮಾಡಿಸಿಕೊಂಡಲ್ಲಿ ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡಬಹುದು ಮತ್ತು ಮುಂದೆ ಆಗಬಹುದಾದ ನೋವು ಮತ್ತು ತೊಂದರೆ ಇವನ್ನೆಲ್ಲ ತಡೆಗಟ್ಟಬಹುದು. ನನ್ನ ಎರಡನೇ ಉದಾಹರಣೆ ಪ್ರಾರಂಭಿಕ ವಸಡಿನ ರೋಗ. ಈ ರೋಗ ಕೂಡ ಮೊದಲು ಪ್ರಾರಂಭಿಕವಾಗಿ ವಸಡಿನ ಬಾವು, ಜಿಂಜಾವಲ್ ಇನ್ಫ್ಲಮೇಷನ್ ಅಂತ ನಾವು ಹೇಳ್ತೀವಿ, ಬಾವು ಇರ್ತದೆ. ಅದು ಹೆಚ್ಚಾಗಿ ಗೊತ್ತಾಗೋದಿಲ್ಲ. ಇದನ್ನು ದಂತವೈದ್ಯರು ತಪಾಸಣೆ ಮಾಡಿದ್ರೆ ಅದನ್ನು ನೋಡಿ ಸರಿಯಾಗಿ ಸಲಹೆ ನೀಡ್ತಾರೆ. ಅದನ್ನು ನಾವು ಸಲಹೆ ತೊಗೊಂಡ್ರೆ ವಸಡು ಕೆಳಗೆ ಸರಿಯೋದು, ಬೇರು ಕಾಣಿಸ್ಕೊಳ್ಳೋದು, ವಸಡಿನೊಳಗೆ ರಕ್ತ ಬರೋದು, ಇವೆಲ್ಲ ಮುಂದೆ ಬರುವ ಲಕ್ಷಣಗಳನ್ನು ಮೊದಲನೇ ನಾವು ತಡೆಗಟ್ಟಬಹುದು. ಪ್ರಾರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಿದರೆ ಆಗುವ ಉಪಯೋಗಕ್ಕೆ ಮೂರನೇ ಉದಾಹರಣೆ ಏನಪ್ಪ ಅಂದ್ರೆ ಬಾಯಿಯ ಕ್ಯಾನ್ಸರ್ ಪೂರ್ವ ಲಕ್ಷಣಗಳು ಅಂತ ಹೇಳ್ತೀವಿ. ಪ್ರೀ ಕ್ಯಾನ್ಸರ್ ಅಂತ ನಾವು ಹೇಳ್ತೀವಿ, ಕ್ಯಾನ್ಸರ್ ಪೂರ್ವ ಲಕ್ಷಣಗಳು. ಎಷ್ಟೋ ಸಲ ಕ್ಯಾನ್ಸರ್ನ ಮೊದಲ ಲಕ್ಷಣಗಳು ಬಾಯಿಯ ಒಳಚರ್ಮದಲ್ಲಿ ಆಗುವ ಕೆಂಪು ಮಚ್ಚೆ, ಬಿಳಿ ಮಚ್ಚೆ, ಬಾಯಿಯ ಒಳಚರ್ಮ ಬಿರುಸಾಗೋದು, ಇವೆಲ್ಲ ಆ ವ್ಯಕ್ತಿಗೆ ಮೊದಮೊದಲು ಗೊತ್ತಾಗೋದಿಲ್ಲ. ಆದರೆ ದಂತವೈದ್ಯರು ಇದನ್ನು ತಪಾಸಣೆ ಮಾಡಿದಾಗ ಪತ್ತೆ ಹಚ್ಚಿ ಇದು ಪ್ರೀ ಕ್ಯಾನ್ಸರ್, ಕ್ಯಾನ್ಸರ್ ಪೂರ್ವ ಲಕ್ಷಣ ಅಂತ ನಿಮಗೆ ಮುಂಜಾಗ್ರತೆ ಕೊಟ್ಟು ಅದಕ್ಕೆ ಸಲಹೆ ಕೊಡ್ಬೋದು. ಗರ್ಭಿಣಿ ಮಹಿಳೆಯರು, ಮಧುಮೇಹ ಕಾಯಿಲೆ ಇರುವವರು, ಮೂರ್ಛಾರೋಗಕ್ಕೆ ದಿನನಿತ್ಯ ಔಷಧಿ ತೆಗೆದುಕೊಳ್ಳುವವರು ಮತ್ತು ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ಔಷಧಿಯನ್ನು ತೆಗೆದುಕೊಳ್ಳುವವರಲ್ಲೂ ಕೂಡ ಕೆಲವು ವಸಡಿನ ತೊಂದರೆಗಳು ಅವರಿಗೆ ಗೊತ್ತಾಗದಂತೆ ಆಗಿಬಿಡ್ತವೆ. ಇದನ್ನು ದಂತವೈದ್ಯರು ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ನೀಡಬಹುದು. ಅಲ್ಲದೆ ಬಾಯಿಯ ಆರೋಗ್ಯ ಕಾಪಾಡಿದಲ್ಲಿ ದೇಹದ ಸಂಪೂರ್ಣ ಆರೋಗ್ಯ ಸುಧಾರಣೆ ಆಗೋದರಿಂದ ಈ ಕೆಲವೊಂದು ರೋಗಗಳಿಗೆ ಕೂಡ ಕೆಲವೊಂದು ರೋಗಗಳಲ್ಲಿ ಕೂಡ ನಿಯಮಿತ ದಂತ ತಪಾಸಣೆ ಮಾಡಿಸಿದರೆ ಬಹಳ ಪ್ರಯೋಜನಕಾರಿ ಆಗ್ತದೆ. ಎಷ್ಟೋ ಸಲ ಬಹಳ ಶಕ್ತಿ ಉಪಯೋಗ ಮಾಡಿ, ಬಹಳ ಬಿರುಸಾದ ಬ್ರಷ್ ಉಪಯೋಗ ಮಾಡಿ ಅಥವಾ ಟೂತ್ಪೇಸ್ಟ್ನೊಳಗೆ ಕೆಲವೊಂದು ಉರುಟಾದ ಬಿರುಸಾದ ಈಗ ಹಲ್ಲು ಪುಡಿ, ಉಪ್ಪು, ಇದ್ದಲಿ ಪುಡಿ ಇಂಥವನ್ನೆಲ್ಲ ಪದಾರ್ಥದಿಂದ ಹಲ್ಲು ತಿಕ್ಕಿದೊಳಗೆ ಅಥವಾ ನೀವು ಪೇಸ್ಟಿಂದನೇ ತಿಕ್ಕಿದ್ರೂ ಬಹಳ ಬಿರುಸಾದ ಬ್ರಷಿಂದ ತಿಕ್ಕಿದಾಗ ವಸಡು ಹಾನಿಯಾಗಿ ಅದು ಕೆಳಗೆ ಸರಿದು ಹಲ್ಲಿನ ಬೇರು ಕಾಣಿಸ್ಕೊಳ್ತದೆ. ಈ ಬೇರಿನ ಭಾಗದ ಹಲ್ಲು ಕೂಡ ಸವಿತದೆ ನಮ್ಮ ಬರೀ ನಾವು ಹಲ್ಲು ತಿಕ್ಕೋದ್ರಿಂದ. ಈ ಮೊದಲು ನೋವಿನ ಸಂವೇದನೆ ಇರೋದಿಲ್ಲ, ಆದರೆ ಸ್ವಲ್ಪ ಸಮಯ ಆದಮೇಲೆ ಅಲ್ಲಿ ನೋವಿನ ಸಂವೇದನೆ ಆಗ್ತದೆ. ತಪ್ಪಾಗಿ ಹಲ್ಲು ತಿಕ್ಕಿದಾಗ ಆಗುವ ಈ ಹಲ್ಲಿನ ಸವೆತ, ಅಬ್ರೇಷನ್ ಅಂತ ನಾವೇನು ಕರಿತೀವಿ, ಇದನ್ನು ಕೂಡ ದಂತವೈದ್ಯರು ನಿಮಗೆ ಸಂವೇದನೆ ಬರೋಕ್ಕಿಂತ ಬಹಳ ಮೊದಲೇ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತ ಪರಿಹಾರವನ್ನು ನೀಡ್ತಾರೆ. ಇನ್ನೊಂದು ಪ್ರಮುಖ ವಿಚಾರ, ಸಣ್ಣ ಮಕ್ಕಳ ಬಾಯಿಯೊಳಗೆ ಇರೋ ಹಲ್ಲು ಎಲ್ಲನೂ ಹಾಲು ಹಲ್ಲು ಅಲ್ಲ. ಸುಮಾರು ಮೂರನೇ ವಯಸ್ಸಿಗೆ ಹಾಲು ಹಲ್ಲು ಬರ್ತಾವೆ, ಆರನೇ ವಯಸ್ಸಿನ ತನಕ ಬಾಯಿಯೊಳಗೆ ಹೌದು ಹಾಲು ಹಲ್ಲು ಇರ್ತಾವೆ. ಆದರೆ ಅದಾದಮೇಲೆ ಶಾಶ್ವತ ಹಲ್ಲು ಬರಲಿಕ್ಕೆ ಶುರು ಆಗ್ತಾವೆ. ಸುಮಾರು 6 ವರ್ಷ ವಯಸ್ಸಿನಿಂದ 14 ವರ್ಷ ವಯಸ್ಸಿನ ತನಕ ಈ ಮಕ್ಕಳೊಳಗೆ ಬಾಯಿಯೊಳಗೆ ಹಾಲು ಹಲ್ಲು ಇರ್ತಾವೆ, ಶಾಶ್ವತ ಹಲ್ಲು ಇರ್ತಾವೆ. ಕೆಲವೊಂದು ಹಾಲು ಹಲ್ಲು ಇನ್ನೂ ಬಿದ್ದಿರುವುದಿಲ್ಲ, ಕೆಲವೊಂದು ಶಾಶ್ವತ ಹಲ್ಲು ಇನ್ನೂ ಬಂದಿರುವುದಿಲ್ಲ. ಈ ಸಮಯದೊಳಗೆ ಎರಡೂ ಹಲ್ಲುಗಳು, ಎರಡೂ ಥರದ ಹಲ್ಲುಗಳು ಬಾಯಿಯೊಳಗೆ ಇರ್ತಾವೆ. ಎಷ್ಟೋ ಸಲ ಮೊದಲನೇ ದವಡೆ ಹಲ್ಲು, ಫಸ್ಟ್ ಮೋಲಾರ್ ಅಂತ ಕರಿತೀವಿ, ಇದು ಹಾಲು ಹಲ್ಲು ಅಂತ ತಪ್ಪಾಗಿ ಭಾವಿಸಿ ಎಷ್ಟೋ ಮಂದಿ ಪಾಲಕರು ಹೊಸದು ಬರ್ತದೆ ಬಿಡು, ಬಿದ್ದು ಹೋಗ್ತದೆ, ಇದಕ್ಕೇನು ಮಾಡೋದು ಬೇಕಾಗಿಲ್ಲ ಅಂಥೇಳಿ ಅಲಕ್ಷ್ಯ ಮಾಡೋದನ್ನು ನಾವು ನಮ್ಮ ಕ್ಲಿನಿಕ್ನೊಳಗೆ ನೋಡ್ತೀವಿ. ಆದ್ದರಿಂದ ಮಕ್ಕಳೊಳಗೆ ಹಲ್ಲು ಹುಳುಕಾದಾಗ ಹಾಲು ಹಲ್ಲು ಅಂತ ಭಾವಿಸ್ದನ ದಂತವೈದ್ಯರಲ್ಲಿ ತೋರಿಸಿದ್ರೆ ಅವರು ಇದು ಹಾಲು ಹಲ್ಲೋ ಅಥವಾ ಶಾಶ್ವತ ಹಲ್ಲೋ, ಇದಕ್ಕೆ ಏನು ತೊಂದರೆ ಅದ ಅಂತ ಸರಿಯಾಗಿ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡ್ತಾರೆ. ಅಷ್ಟೇ ಅಲ್ಲ, ಹಾಲು ಹಲ್ಲಿನ ತೊಂದರೆ ಅಂಥೇಳಿ ಅಲಕ್ಷ್ಯ ಮಾಡೋದು ಸರಿಯಲ್ಲ. ಹಾಲು ಹಲ್ಲು ಆರೋಗ್ಯ ಸರಿ ಇದ್ದಲ್ಲಿ ಮುಂದೆ ಬರುವ ಶಾಶ್ವತ ಹಲ್ಲುಗಳು ಸರಿಯಾಗಿ ಬರ್ತಾವೆ. ಆದ್ದರಿಂದ ಹಾಲು ಹಲ್ಲನ್ನು ಸಂರಕ್ಷಣೆ ಮಾಡೋದು ಬಹಳ ಉಪಯೋಗಿ. ಇನ್ನೊಂದು ವಿಚಾರ, ಹಿರಿಯ ನಾಗರಿಕರ ಬಗ್ಗೆ. ಹಿರಿಯ ನಾಗರಿಕರೊಳಗೆ ಹಲ್ಲಿನ ಸಮಸ್ಯೆ ಇರ್ತಾವ ಅನ್ನೋದು ನಿಜ. ಎಷ್ಟೋ ಸಲ ವಸಡು ಕೆಳಗೆ ಸರಿದು ಆ ಬೇರಿನ ಹತ್ತಿರ ಹುಳುಕಾಗೋದು ನಿಜ. ಆದರೆ ಹಲ್ಲು ಅಲಗಾಡೋದು, ಹಲ್ಲು ಬೀಳೋದು ಇವೆಲ್ಲ ನೈಸರ್ಗಿಕ ಮತ್ತು ಸಹಜ. ಇವೇನು ವಯಸ್ಸಾದ ಮೇಲೆ ಬರೋದ ಬಿಡ್ರಿ, ಅಂತ ನಾವೇನು ಅಂದ್ಕೊಳ್ತೇವಲ್ಲ, ಅದು ಮಾತ್ರ ಸರಿಯಲ್ಲ. ಸಣ್ಣ ವಯಸ್ಸು ಮತ್ತು ಮಧ್ಯ ವಯಸ್ಸದೊಳಗೆ ನಿಯಮಿತ ಹಲ್ಲಿನ ತಪಾಸಣೆ, ಆರೋಗ್ಯಕರ ಅಭ್ಯಾಸಗಳನ್ನು ಮಾಡಿದೊಳಗೆ ಇಳಿ ವಯಸ್ಸಿನೊಳಗೆ ಕೂಡ ತಮ್ಮ ಎಲ್ಲ ಹಲ್ಲುಗಳನ್ನು ಉಳಿಸಿಕೊಳ್ಳೋದು ಸಾಧ್ಯ. ಇಂತಹ ಹಲವು ಹಿರಿಯರನ್ನು ನಾವು ಸಮಾಜದಲ್ಲಿ ನೋಡ್ಬೋದು. ಅವರು ಎಲ್ಲ 80-90 ವಯಸ್ಸಿದ್ರೂ ಎಲ್ಲ ಹಲ್ಲುಗಳನ್ನು ಸರಿಯಾಗಿ ಇಟ್ಟುಕೊಂಡಿರೋದನ್ನು ನಾವು ಸಮಾಜದಲ್ಲಿ ನೋಡ್ತೇವೆ. ಕೊನೆಯದಾಗಿ ನಾನು ಹೇಳಬಯಸೋದೇನೆಂದ್ರೆ, ನಮ್ಮ ಹಲ್ಲಿನ ಆರೋಗ್ಯದ ಜವಾಬ್ದಾರಿ ನಮ್ಮದೇ, ಹೌದು ಇದು ನಮ್ಮ ಸ್ವಂತ ಜವಾಬ್ದಾರಿ. ಆದರೂ ಸಾಮಾಜಿಕವಾಗಿ ಕೂಡ ನಾವು ಕೆಲವೊಂದು ಕಾರ್ಯಗಳನ್ನು ಮಾಡಬಹುದು. ಉದಾಹರಣೆಗೆ, ನಮ್ಮ ಜಿಲ್ಲಾ ಆರೋಗ್ಯ ಇಲಾಖೆಯ ವತಿಯಿಂದ ಶಾಲಾ ಮಕ್ಕಳ ದಂತ ತಪಾಸಣೆಯನ್ನು RSBK ಟೀಮ್ ಅಂತ ಒಂದು ಟೀಮ್ ಮಾಡ್ತಾ ಇದೆ. ಅವರು ಹಳ್ಳಿ ಹಳ್ಳಿಗೆ ಹೋಗಿ ತಪಾಸಣೆ ಮಾಡ್ತಾ ಇದ್ದಾರೆ. ನಮ್ಮ ಶ್ರೀ ಧರ್ಮಸ್ಥಳ ಹಲ್ಲಿನ ಆಸ್ಪತ್ರೆಯ ಸಾಮೂಹಿಕ ದಂತ ಚಿಕಿತ್ಸಾ ವಿಭಾಗದಿಂದ ಕೂಡ ನಾವು ಕಳೆದ ವರ್ಷ ಸುಮಾರು 8,000 ಜನರಿಗೆ ಹಲ್ಲಿನ ತಪಾಸಣೆ ಶಿಬಿರದಲ್ಲೇ ಮಾಡಿ, ಅಂದರೆ ಅವರು ಇರುವ ಜಾಗದಲ್ಲೇ ಮಾಡಿ ತಪಾಸಣೆ ಮಾಡಿ ಅವರಿಗೆ ಒಂದು ರೆಫರಲ್ ಕಾರ್ಡ್ ಅಂತ ಕೊಟ್ಟಿದ್ದೇವೆ. ಬೇಕಾದ ಚಿಕಿತ್ಸೆಯನ್ನು ಕೂಡ ನಮೂದಿಸಿದ್ದೇವೆ. ಪಾಲಕರು ಇದನ್ನು ನೋಡಬೇಕು. ಶಿಕ್ಷಣ ಇಲಾಖೆ, ಶಾಲಾ ಮುಖ್ಯೋಪಾಧ್ಯಾಯರು ನಮಗೆ ಭಾಳ ಸಹಕಾರ ನೀಡಾರೆ ಈ ಕಾರ್ಯಕ್ರಮಕ್ಕೆ. ಆದರೆ ನಾವು ತಪಾಸಣೆ ಮಾಡಿ ತಿಳಿಸಿದ ಮೇಲೆ ಅದನ್ನು ನೋಡಿಕೊಂಡು ಪಾಲಕರು ಅದಕ್ಕೆ ಸೂಕ್ತ ಚಿಕಿತ್ಸೆ ಪಡೆಯಬೇಕು ಅನ್ನೋದು ನಮ್ಮ ಕಳಕಳಿಯ ಪ್ರಾರ್ಥನೆ. ಈ ಕಾರ್ಯಕ್ರಮವನ್ನು ಯಾರಾದರೂ ಶಾಲಾ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ಆಡಳಿತ ಮಂಡಳಿಯವರು ಕೇಳ್ತಾ ಇದ್ರೆ, ನಿಮ್ಮಲ್ಲಿ ನಮ್ಮ ವಿನಂತಿ ಏನಂದ್ರೆ, ನೀವು ನಮ್ಮನ್ನು ಸಂಪರ್ಕಿಸಿದರೆ ನಾವು ಆ ಶಾಲೆಗೆ ಬಂದು ಮಕ್ಕಳ ಹಲ್ಲಿನ ತಪಾಸಣೆ ಮಾಡಬಹುದು. ಮತ್ತು ಯಾವುದಾದರೂ ಕಚೇರಿ, 150 ಹೆಚ್ಚು ಸಿಬ್ಬಂದಿ ಇರುವ ಯಾವುದಾದರೂ ಕಚೇರಿ ಇದ್ದಲ್ಲಿ, ಅಲ್ಲಿ ಸರಿಯಾದ ವ್ಯವಸ್ಥೆ ಇದ್ದಲ್ಲಿ ಅಲ್ಲಿ ಕೂಡ ನಾವು ನಿಮ್ಮ ಕಚೇರಿಗೆ ಬಂದು ಅಲ್ಲಿ ಹಲ್ಲಿನ ತಪಾಸಣೆಯನ್ನು ಮಾಡಿ ಏನು ತೊಂದರೆ ಇದೆ ಅನ್ನೋ ಬಗ್ಗೆ ನಾವು ನಿಮಗೆ ತಿಳಿಸಬಹುದು. ಈ ಸಲಹೆ ಕೂಡ ನಾವು ಸಲಹೆ ಮತ್ತು ಶಿಕ್ಷಣವನ್ನು ನಮ್ಮ ವಿಭಾಗದ ವತಿಯಿಂದ ನಾವು ಕೊಡಬಹುದು. ಈ ಎಲ್ಲ ನಮ್ಮ ಈ ಕಾರ್ಯಕ್ರಮಗಳನ್ನು ಸಾರ್ವಜನಿಕರು ಉಪಯೋಗ ಮಾಡಿ ಪೂರ್ಣ ಲಾಭ ಪಡೆದುಕೊಳ್ಳಬೇಕು ಅಂತ ಈ ಮೂಲಕ ಸೂಚಿಸುತ್ತೇನೆ. ಮತ್ತು ನಿಮ್ಮ ಯಾವುದಾದರೂ ಪ್ರಶ್ನೆಗಳಿದ್ದರೆ ಈಗ ನೀವು ಕೇಳಬಹುದು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಆತ್ಮೀಯ ಕೇಳುಗರೇ, ಡಾಕ್ಟರ್ ರವಿ ಶಿರ್ಹಟ್ಟಿ ಅವರು ಬಹಳ ಸಮರ್ಪಕವಾಗಿ ಎಲ್ಲ ಮಾಹಿತಿಗಳನ್ನು ನಿಮಗೆ ಕೊಟ್ಟಾರ. ಇನ್ನು ನಿಮ್ಮ ಸಂದೇಹಗಳಿಗೆ ನೀವು ಉತ್ತರ ಪಡ್ಕೊಳ್ಬಹುದು. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ನೀವು ರೇಡಿಯೋ ಸೆಟ್ ಬಹಳ ಸಮೀಪ ಇಟ್ಕೊಂಡಿರಿ. ನಿಮ್ಮ ಪ್ರಶ್ನೆ ಕೇಳ್ರಿ. ನಿಮ್ಮ ಹೆಸರು ಹೇಳ್ರಿ, ಎಲ್ಲಿಂದ ಫೋನ್ ಮಾಡ್ತೀರಿ? ನಿಮ್ಮ ಹೆಸರು ಹೇಳ್ರಿ, ಎಲ್ಲಿಂದ ಫೋನ್ ಮಾಡ್ತೀರಿ? ನೇಮಿತ ಕೇಳುವ ಉದಯ ಟೇಲರ್, ನರಗುಂದ ತಾಲೂಕು ಶಿರೋಳ ಗ್ರಾಮದಿಂದ ರೀ. ಉದಯ್ ಅವರ ಪ್ರಶ್ನೆ ಕೇಳ್ರಿ. ಅದರಿ, ಒಸರುಗಳು ಉಬ್ಬುತ ಯಾಕೆ ಉಬ್ಬುತಾವು ಅಂತ ಒಂದು ಪ್ರಶ್ನೆ ಕೇಳಬೇಕಾಯ್ತು. ಉದಯ್ ಅವರ ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ ನೀವು. ಒಸಡುಗಳು ಉಬ್ಬೋ ಕಾರಣ ಅಂತಂದ್ರೆ, ನಮ್ಮ ಹಲ್ಲು ಸರಿಯಾಗಿ ಸ್ವಚ್ಛ ಆಗದೇ ಇರುವಾಗ ನಮ್ಮ ಒಸಡುಗಳು ಅದಕ್ಕೆ ಒಂದು ಪ್ರತಿಕ್ರಿಯೆಯಾಗಿ ಇನ್ಫ್ಲಮೇಷನ್ ಅಂತ ನಾವು ಹೇಳ್ತೀವಿ, ಊತ ಅಂತ ಹೇಳ್ತಾರೆ ಕನ್ನಡದೊಳಗೆ, ಅವು ಉಬ್ಬಲಿಕ್ಕೆ ಶುರು ಆಗ್ತವೆ. ಮೊದಲು ಸ್ವಲ್ಪನೇ ಉಬ್ಬಿರ್ತಾವ, ಆಮೇಲೆ ಆ ಒಸಡಿನೊಳಗೆ ರಕ್ತ ಬರಲಿಕ್ಕೆ ಶುರು ಆಗ್ತದೆ. ಇದೆಲ್ಲ ಯಾತಕ್ಕಂತಂದ್ರೆ ನಾವು ಹಲ್ಲನ್ನು ಪೂರ್ಣವಾಗಿ ಸರಿಯಾಗಿ ಸಮರ್ಥವಾಗಿ ಅದನ್ನು ತಿಕ್ತಾ ಇಲ್ಲ. ಹಲ್ಲಿನ ಸಂಧಿಗಳೊಳಗೆ ಎಲ್ಲೋ ಆಹಾರ ಪದಾರ್ಥಗಳು ಅಥವಾ ಆಹಾರ ಪದಾರ್ಥ ಸ್ವಲ್ಪ ಸಮಯ ಆದಮೇಲೆ ನಾವು ಅದಕ್ಕೆ ಕ್ಯಾಲ್ಕುಲಸ್ ಅಂತ ಹೇಳ್ತೀವಿ, ಅದು ಗಟ್ಟಿ ಆಗ್ತದೆ. ಅಲ್ಲ, ಆದ್ರೆ ನೀವು ಪಿಟಿಕೆ ಒಳಗೆ ಹೇಳಿದ್ರಿ ಕ್ಯಾನ್ಸರ್ ಅಂತಂದ್ರಿ, ನೀವು ಒಂದು ಶಬ್ದ ಬಳಸಿದ್ರಿ, ಅದನ್ನ ಕೇಳಬೇಕಾತ. ಆದ್ರೆ ಅದ ಸಿ ವಿಟಮಿನ್ ಕೊರತೆಯಿಂದ ಆಗತದೆ ಅಂತ ನಾ ಕೇಳಿದ್ದೆ ಸರ್, ಅದಕ್ಕೆ ನೀವು ಬದ್ಲಿ ಹೇಳಿದ್ರಿ, ಅದಕ್ಕೆ ಕೇಳಬೇಕಾತ. ಹಾ, ನೀವು ಅದು ಹೇಳಿದ್ದು ಕೂಡ ಸರಿ. ಒಸಡಿನ ರೋಗ ಏನದಲ್ರಿ, ಸಿ ವಿಟಮಿನ್ ಆಕತೆ ಅಂತ ನಾ ಕೇಳಿದ್ದೆ ಸರ್, ಆದ್ರೆ ನೀವು ತಪ್ಪು ಮಾಹಿತಿ ಕೊಟ್ರೆ ಅದಕ್ಕೆ ನಾ ಕೇಳಬೇಕಾ. ಉದಯ್ ಅವರ, ತಪ್ಪು ಮಾಹಿತಿ ಇರಂಗಿಲ್ಲ, ನಿಮ್ ಕಡೆ ಒಂದು ಮಾಹಿತಿ ಇರ್ತದ, ಡಾಕ್ಟರ್ಗೆ ಹೆಚ್ಚಿನ ವಿಷಯಗಳು ಗೊತ್ತಿರ್ತಾವ, ಅದನ್ನ ಅವ್ರು ಹೇಳ್ತಿರ್ತಾರೆ. ಅಂದ್ರ ನೀವು ಹೇಳೋದು ಸರಿಯದ. ಹಲ್ಲಿನ ಈ ಒಸಡಿನ ರೋಗ ಏನದಲ್ರಿ, ಅದಕ್ಕೆ ಬಹಳಷ್ಟು ಕಾರಣಗಳವ. ಅದ್ರೊಳಗೆ ಒಂದು ಕಾರಣ ವಿಟಮಿನ್ ಸಿ ಕಡಿಮೆ ಆಗೋದ್ರಿಂದ, ಅದಕ್ಕೆ ಸ್ಕರ್ವಿ ಅಂತೇಳಿ ಮೊದಲು ಭಾಳ ತೊಂದರೆ ಇತ್ತದು, ಈಗ ಎಲ್ಲ ಕಡಿಮೆ ಆಗಿದೆ. ಯಾಕಂದ್ರೆ ಈಗಿನ ಆಹಾರ ಪದ್ಧತಿ ಸ್ವಲ್ಪ ಇಂಪ್ರೂವ್ ಆಗಿರೋದ್ರಿಂದ ಅದು ಕಡಿಮೆ ಆಗಿದೆ. ಬಟ್ ಅದು ಒಂದು ಕಾರಣ ಇರ್ತದೆ, ಆದರೆ ಬಹಳಷ್ಟು ಕಾರಣ ಇರ್ತವೆ. ಅದಕ್ಕೆ ದಂತವೈದ್ಯರ ಹತ್ರ ನಾವು ತಪಾಸಣೆ ಮಾಡಿಸ್ಕೊಂಡಲ್ಲಿ ಸರಿಯಾದ ಕಾರಣ ಪತ್ತೆ ಹಚ್ಚಬಹುದು. ಅದಕ್ಕೆ ಸಲಹೆಗಳದಾವನ್ ಸರ್? ಹಾಂ, ಸಲಹೆಗಳಂತಂದ್ರೆ ಸರಿಯಾಗಿ ನಾವು ಹಲ್ಲು ಉಜ್ಜೋದೇನದ ಅದನ್ನು ಮಾಡಬೇಕು. ನಿಯಮಿತವಾಗಿ ದಂತವೈದ್ಯರನ್ನ ನಾವು ಭೇಟಿ ಆಗಬೇಕು. ಏನಾದರೂ ತೊಂದರೆ ಇದ್ರೆ ಮೊದಲೇ ಲಕ್ಷಣಗಳನ್ನು ಅವರು ಪತ್ತೆ ಹಚ್ಚುತ್ತಾರೆ. ಹಲೋ ಹಲೋ, ನಿಮ್ಮ ರೇಡಿಯೋ ಸೆಟ್ ದೂರಿಡ್ರಿ, ಪ್ರಶ್ನೆ ಕೇಳ್ರಿ. ಮೊದಲು ನಿಮ್ಮ ಹೆಸರು ಊರು ಹೇಳ್ರಿ. ಹಲೋ ಮೇಡಮ್. ತಮ್ಮ ಹೆಸರು ಎಲ್ಲಿಂದ ಫೋನ್ ಮಾಡ್ತೀರಿ? ವಿಠಲ್ ಅಂತ ಮೇಡಮ್. ವಿಠಲ್ ಅವರು ಎಲ್ಲಿಂದ? ಕಂಕಣವಾಡಿಯಿಂದ. ನಿಮ್ಮ ಪ್ರಶ್ನೆ ಕೇಳ್ರಿ ವಿಠಲ್. ಹಲೋ, ನಮಗೆ ನಿಮ್ಮ ಧ್ವನಿ ಕೇಳ್ತಾ ಇದೆ, ಪ್ರಶ್ನೆ ಕೇಳ್ರಿ. ಹಲೋ, ಎಸ್ಟಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ಹಲೋ ಮೇಡಮ್. ಹಲೋ, ಎಲ್ಲಿಂದ ಕರೆ ಮಾಡ್ತೀರಮ್ಮ? ನಿಮ್ಮ ಹೆಸರೇನು? ನಾವು ಮೂರಿಂದ, ತಾಲೂಕು ಮೂರಿಂದ ರೀ, ಪಟ್ಟುಗುಂದಿರಿ. ಹಾ, ನಿಮ್ಮ ಹೆಸರು? ಆರ್ತಿ ಇಲ್ಲಿ ಮಾತಾಡೋದು. ಹಾ ಆರ್ತಿ, ಪ್ರಶ್ನೆ ಕೇಳ್ರಮ್ಮ. ಹಲ್ರಿ ದೌಡಿ ಹಲ್ರಿ ಹೇಳ್ರಿ. ದೌಡಿ ಹಲ್ರಿ ಮಿಸ್ ಸರ್. ಹ್ಮ್. ಹುಳ ಹುಳ ಹುಳ ತಿಂದತ್ರ ಅದ. ಹ್ಮ್ ಹ್ಮ್. ಅದ ಹಿಂಗ ಸ್ವೀಟ್ ತಿಂದ್ರ ರೀ, ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಕುಂತಂದ್ರ ರೀ, ಹಲ್ಲ ಟಸ ಟಸ ಹೊಡಿತೈತ್ರಿ. ಅದಕ್ಕ ಏನ್ ಇದಂತ್ರಿ? ಹೆಚ್ಚಾಗಿ ನಾ ಆಗಲೇ ಹೇಳ್ದೆ, ಹುಳುಕ್ ಹಲ್ ಮೊದಲನೇ ಲಕ್ಷಣ ಅಂತಂದ್ರ ಸ್ವಲ್ಪ ನೀವು ಸಿಹಿ ಪದಾರ್ಥ, ಬಿಸಿ ತಣ್ಣಗಿನ ಪದಾರ್ಥ ತಿಂದಾಗ ಹಲ್ಲು ಜುಮ್ ಜುಮ್ ಅನ್ನೋದು ಶುರು ಆಗ್ತದ. ಆವಾಗ ನಾವು ಕೆಲವೊಂದು ದಂತವೈದ್ಯರ ಹತ್ರ ಹೋಗ್ಲಿಲ್ಲ ಅಂದ್ರ, ಅಥವಾ ಕೆಲವೊಂದು ಚಿಕಿತ್ಸೆಗಳನ್ನು ಪಡೀಲಿಲ್ಲ ಅಂತಂದ್ರ, ಆವಾಗ ಹುಳುಕು ಒಳಗಿನ ತನಕ ಹೋಗಿ ಹಲ್ಲಿಗೆ ಮೂರು ಇವ್ರ ಪದರ್ ಇರ್ತಾವ, ಅದು ನರಕ್ಕೆ ಹತ್ತಿಬಿಡ್ತದ. ನರಕ್ ಹತ್ತಿದಾಗ ಬಾವು ಆಯ್ತು, ನೋವು ಆಯ್ತು, ಬಹಳ ಹೊಡೆಸೋದು ಇದೆಲ್ಲ ಶುರು ಆಗ್ತಾವ. ಅದಕ್ಕೆ ಪರಿಹಾರ ಏನಂತಂದ್ರ, ಆ ಹಲ್ಲನ್ನ ಒಂದ್ಸಲ ನಾವು ಎಕ್ಸ್ರೇ ಮಾಡ್ತೀವಿ, ಒಂದು ಫೋಟೋ ತೆಗಿತೀವಿ, ಕ್ಷಕಿರಣ ಅಂತ ಹೇಳ್ತೀವಿ. ಅದನ್ನ ತೆಗೆದು ಹುಳುಕು ಎಲ್ಲಿ ತನಕ ಹೋಗ್ಯದ, ಈ ಹಲ್ಲನ್ನ ಉಳಿಸಬಹುದಾ ಅಥವಾ ತೆಗಿಬಹುದಾ, ಯಾವ ಚಿಕಿತ್ಸೆ ಮಾಡಬೇಕು ಅದನ್ನೆಲ್ಲ ನಾವು ಆ ಎಕ್ಸ್ರೇ ನೋಡಿ ಮತ್ತು ತಪಾಸಣೆ ಮಾಡಿ ಆಮೇಲೆ ನಿರ್ಧಾರ ಮಾಡ್ಬೋದು. ಅದಕ್ಕೆ ಏನು ಚಿಕಿತ್ಸೆ ಮಾಡ್ಬೋದು ಅಂಥೇಳಿ ನಾವು ನಿಮ್ಮನ್ನು ತಪಾಸಣೆ ಮಾಡಿ ನಿರ್ಧಾರ ಮಾಡ್ಬೋದು. ಅಂದ್ರೆ ನೀರು ಕುಡಿದ್ರೆ ರೀ ಹಲ್ಲ ಜನ್ ಮಾತತ್ರಿ? ಹೌದು. ಹ್ಞೂ, ಅದ ರೀ. ಅದನ್ನು ನೀವು ಒಂದ್ಸಲ ದಂತ ವೈದ್ಯರ ಹತ್ರ ಬರ್ರಿ, ನಮ್ಮ ಎಸ್ ಡಿ ಎಮ್ ಆಸ್ಪತ್ರೆಗೆ ಬರ್ರಿ, ನಾವು ತಪಾಸಣೆ ಮಾಡಿ ತಮಗೆ ಅದಕ್ಕೆ ಸೂಕ್ತ ಚಿಕಿತ್ಸೆ ಮಾಡೋಣಂತ. ಹಲೋ. ಹಲೋ ಸರ್, ನಿಮ್ಮ ಹೆಸರು ಊರು ಹೇಳ್ರಿ, ಪ್ರಶ್ನೆ ಕೇಳ್ರಿ. ನಾವು ಮಲ್ಲಪ್ಪ ಸೋಳಂಕಿ ಅಂತ ಬಯಲಂಗಲ್ ತಾಲೂಕು ಅಂಬ್ರಿಂದ ಸರ್. ಕೇಳ್ರಿ ಮಲ್ಲಪ್ಪ. ನಮ್ದು ಮೂರು ನಾಲ್ಕು ವರ್ಷದ ಒಂದು ಹೆಣ್ಮಗಳನ್ನ ಹಲ್ಲ ತೆಳಗಿಂದ ಅಳಿಯಾರದತ್ರಿ ಮೇಡಮ್. ಬಿದ್ದು ಒಂದ್ ಸ್ವಲ್ಪ ಪೆಟ್ಟ ಹತ್ತೈತ್ರಿ. ಅದಕ್ಕೆ ಪೆಟ್ಟ ಹತ್ತದ? ಹ್ಞೂನ್ರಿ. ಅದನ್ನ ತಗಸ್ಬೇಕು ಇರ್ಬೇಕು ಅಂತ ಕೇಳ್ಬೇಕಂತ ಹಚ್ಚಿದ್ದೀವಿ. ಹೆಚ್ಚಾಗಿ ಏನಾಗ್ತದ್ರಿ, ಆರು ವರ್ಷ ವಯಸ್ಸು ತನಕನು ಆ ಕೆಳಗಿನ ಮುಂದಿನ ಹಲ್ಲು ಇರ್ಬೋದು ನೀವು ಹೇಳ್ತಿರೋದು, ಯಾವ ಹಲ್ಲು ಅಂತ ಸ್ವಲ್ಪ ಇದು ಮಾಡ್ಕೋಬೇಕು. ಆದ್ರೆ ನಾಲ್ಕು ವರ್ಷ ಅಂತಂದ್ರ ಯಾವ ಹಲ್ಲು ಬೀಳೋ ಸಮಯ ಅಲ್ಲ, ಪೆಟ್ ಬಿದ್ದಿದ್ದರಿಂದ ಅದು ಅಳಗಾಡ್ಲಿಕ್ಕತ್ತದ. ಅದನ್ನ ಕ್ಷಕಿರಣ ನಾ ಹೇಳಿದೆ, ಎಕ್ಸ್ರೇ ಅಂತ ಹೇಳಿದೆ. ಅದನ್ನ ಮಾಡಿದಾಗ ನಮಗೆ ಗೊತ್ತಾಗ್ತದ ಅದನ್ನ ಉಳಿಸಬಹುದೋ ಇಲ್ಲೋ ಅನ್ನೋದು ಗೊತ್ತಾಗ್ತದ. ಉಳಿಸಬಹುದಾದ್ರ ಅದಕ್ಕೆ ನಾವು ಕೆಲವೊಂದು ತಂತಿ ಹಾಕಿ ಅಥವಾ ಯಾವ್ದು ಕೆಲವೊಂದು ನಮ್ಮ ಚಿಕಿತ್ಸೆ ಇರ್ತಾವ, ಅದರಿಂದ ಹಲ್ಲನ್ನು ಬೀಳೋದನ್ನು ತಡೆಗಟ್ಬೋದು ಮುಂದಿನ ಹಲ್ಲು ಬರೋ ತನಕ. ಸುಮಾರು ಆರೂವರೆ ವರ್ಷಕ್ಕೆ ಅದು ಹೊಸ ಹಲ್ಲು ಬರಬೇಕು ಕೆಳಗಿನ ಹಲ್ಲು, ಅಲ್ಲಿ ತನಕ ಅದನ್ನು ನಾವು ಇಟ್ಕೊಳ್ಬೇಕಾಗ್ತದೆ. ಹಾಂ, ಅದನ್ನು ನೀವು ಒಂದ್ಸಲ ನೋಡಬೇಕು, ಬಹಳ ಅದು ಸಮಸ್ಯೆ ಇತ್ತಂದ್ರೆ ಅವಾಗ ತೆಗಿಬೇಕು ಅಂತ ಹೇಳಬೇಕಾಗ್ತದೆ. ಅದನ್ನು ನೋಡಿ ನಾವು ನಿಮ್ಗೆ ಅದ್ರ ಬಗ್ಗೆ ಹೇಳ್ಬೋದು. ನೀವು ದಂತ ವೈದ್ಯರ ಹತ್ರ ತೋರಿಸಿರಿ ಸರ್. ಕರೆ ಕಟ್ ಆಗಿದೆ. ದಂತ ವೈದ್ಯರ ಹತ್ರ ಅವರು ತೋರಿಸ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ. ಆಮೇಲೆ ಸರ್, ಈಗ ಮಕ್ಕಳೊಳಗ ನೀವು ಹೇಳಿದ್ರಿ ಹೊಸ ಹಲ್ಲು ಅಂತ ಹೇಳಿ, ಆರು ವರ್ಷದಿಂದ. ಈ ಹೊಸ ಹಲ್ಲು ಅಂದ್ರೆ ಇವು ಶಾಶ್ವತ ಹಲ್ಲುಗಳೇ ಆಗಿರ್ತಾವಲ್ರಿ ಸರ್? ಹೌದು, ಸುಮಾರು ಮೂರು ವರ್ಷ ವಯಸ್ಸಿಗೆ ಹಾಲು ಹಲ್ಲೆಲ್ಲ ಬಂದ್ಬಿಟ್ಟಿರ್ತಾವ. ಅದಾದಮೇಲೆ ಮೂರರಿಂದ ಆರು ವಯಸ್ಸುವರೆಗೆ ಯಾವ ಹೊಸ ಹಲ್ಲು ಬರೋದಿಲ್ಲ. ಆರನೇ ವಯಸ್ಸಿಗೆ ಶಾಶ್ವತ ಹಲ್ಲು ಬರಲಿಕ್ಕೆ ಶುರು ಆಗ್ತಾವ. ಈ ಹಾಲು ಹಲ್ಲಿನ ಹಿಂಭಾಗದಲ್ಲಿ ಮೊದಲು ಬರಲಿಕ್ಕೆ ಶುರು ಆಗ್ತಾವ. ಆಮೇಲೆ ಒಂದೊಂದೇ ಹಾಲು ಹಲ್ಲು ಬಿದ್ದು ಶಾಶ್ವತ ಹಲ್ಲು ಆ ಜಾಗವನ್ನು ಅಲ್ಲಿ ಸೇರ್ಪಡೆ ಆಗ್ತದೆ. ಹಲೋ, ನಮಸ್ಕಾರ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ರಂಗುಬಾಯಿ ಅವರ. ಸ್ವಲ್ಪ ರೇಡಿಯೋದಿಂದ ಒಂಚೂರು ಮೊಬೈಲ್ ತಗೊಂಡು ಮುಂದೆ ಬರ್ತೀರಿ? ಬರ್ರಿ, ಪ್ರಶ್ನೆ ಕೇಳ್ರಿ. ಡಾಕ್ಟರ್ ಕೇಳ್ತಾ ಇದ್ದಾರೆ ಹೇಳ್ರಿ, 67 ವರ್ಷ ಅಂತೀರಿ? ಇಲ್ಲ 62 62 ಅಷ್ಟು ಹಲ್ಲು ಹೋಗ್ಯಾವ? ಹಾ, ಅದಕ್ಕೆ ನೀವು ಹಲ್ಲಿನ ಸೆಟ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿಲ್ಲ? ಇಲ್ಲ ಸರ್, ಮೇಡಮ್ ಅವರು ಮಾಡಿಲ್ರಿ. ಹಾ ಹಾ, ಅದಕ್ಕೆ ಚಿಕಿತ್ಸೆ ಮಾಡ್ಬೋದು, ಅದಕ್ಕೆ ಹಲ್ಲಿನ ಸೆಟ್ ಹಾಕ್ಬೋದು. ಹಲ್ಲು ಬೇರೆ ಏನಾದರೂ ಉಳ್ಕೊಂಡಾವ ಅಂತ ಮೊದಲು ತಪಾಸಣೆ ಮಾಡಬೇಕು. ಯಾವುದಾದ್ರು ಬೇರು ಅಥವಾ ಕೆಲವೊಂದು ಹಲ್ಲುಗಳು ಉಳ್ಕೊಂಡಿದ್ರೆ ಅದು ಅದನ್ನು ತೆಗಿಬೇಕಾಗ್ತದೆ. ಅದಾದಮೇಲೆ ನಾವು ಅಲ್ಲಿ ಸೂಕ್ತವಾಗಿ ಒಂದು ಹಲ್ಲಿನ ಸೆಟ್ ಹಾಕ್ಬೋದು, ಕೃತಕದಂತ ಪಂಕ್ತಿ ಹಾಕ್ಬೋದು ಅಲ್ಲಿ. ನೀವು ಮಾತಾಡಿದ್ದು ನಮಗೆ ಸರಿ ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ನೀವು ರೇಡಿಯೋದ ಮುಂದೆ. ಹೌದ್ರಿ, ಆ ಬಗ್ಗೆ ನಮಗ್ ಮಾಹಿತಿ ಕೊಡಕ್ಕಾಗುದಿಲ್ಲ. ನೀವು ಬಹುಶಃ ನಿಮ್ಮ ಊರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಅಲ್ಲಿ ಹೋಗಿ ಕೇಳಿದ್ರೆ ನಿಮ್ ಮಾಹಿತಿ ಸಿಗ್ಬಹುದು. ಹಲೋ, ನಮಸ್ತೆ. ನಮ್ದು ಈರಪ್ಪ ಅಂತೇಳಿ ಬರಣಂದ್ರೆ ಹೇಳ್ರಿ. ನಮಸ್ಕಾರ ಈರಪ್ಪ ಅವ್ರು, ಹೇಳ್ರಿ. ಒಂದು ಮೂರ್ನಾಲ್ಕು ತಿಂಗಳ ಸರ ಸ್ವಲ್ಪ ಬಿರ್ಸಂದ ಪದಾರ್ಥ ತೊಗೊಂಡಾಗ ಎಡಗಡೆ ದೌಡಿಯಲ್ ಮೇಲೆ ಎರಡು ಹಲ್ಲು ಈಗ ಸ್ವಲ್ಪ ತೂತು ಬಿದ್ದವು ಸರ. ಸ್ವಲ್ಪ ಸಿಹಿ ಆಯ್ತು ಅಥವಾ ಬಿಸಿ ಚಾ ಕುಡಿದ್ರೆ ಭಾಳ ತ್ರಾಸ ಬಿಡುತ್ತೆ ಸರ. ನೀವು ಎಲ್ಲಿ ತೋರಿಸಿಲ್ಲ ಸರ. ಸ್ವಲ್ಪ ಲವಂಗ ಇಟ್ಟಾಗ ಸ್ವಲ್ಪ ಕಡಿಮೆ ಅನ್ಸುತ್ತೆ ಮತ್ತು ಭಾಳ ತ್ರಾಸ ಬಿಡುತ್ತೆ ಸರ್. ಹಾ, ಅದೇನಾಗ್ತದ್ರಿ, ಲವಂಗ ಇಟ್ಟರೆ ಸ್ವಲ್ಪ ಸಮಯ ಅಷ್ಟೇ ನಿಮ್ಗೆ ಸರಿ ಅನಿಸ್ತದೆ, ಹುಳುಕು ಹೋಗೋದಿಲ್ಲ. ಅದರಿಂದ ಹೌದು, ನೀವು ದಂತ ವೈದ್ಯರ ಹತ್ರ ಬಂದ್ರೆ ಅದಕ್ಕೆ ನಾವು ಚಿಕಿತ್ಸೆ ಸೂಕ್ತ ಚಿಕಿತ್ಸೆ ಕೊಡಬಹುದು. ನಾವು ಮುಂದ ವಾರದಲ್ಲಿ ಅಲ್ಲಿ ಬರೋದಿದ್ರೆ ನಿಮ್ಮ ಕಡೆ ಬರ್ಬೋದು ರೀ, SDM ಗೆ ಬರಬಹುದು. ನಮಸ್ಕಾರ ಸರ್. ಈಗ ಒಂದು ಜನರಲ್ ಏನ್ ನಂಬಿಕೆ ಐತಂತ ಹೇಳಿದ್ರೆ, ಬ್ರಷ್ ತಗೊಳ್ಬೇಕಾದ್ರೆ ಅದು ಭಾಳ ಬಿರುಸಂದ ಬ್ರಷ್ ತಗೋತಾರೆ, ಅದ್ರ ಬ್ರಿಸಲ್ಲೆಲ್ಲ ಹಾರ್ಡ್ ಅಂತ ಇರ್ತದ್ರಿ. ಅಂಥ ಬ್ರಷಿಂದ ಭಾಳ 15-20 ನಿಮಿಷ ತಿಕ್ತಾರೆ. ಈ ರೀತಿ ಬಿರುಸಾಗಿ ಹಲ್ಲು ತಿಕ್ಕೋದ್ರಿಂದ ಮತ್ತು ಶಕ್ತಿ ಉಪಯೋಗಿಸಿ ಹಲ್ಲು ತಿಕ್ಕಿದ್ರೆ ಮಾತ್ರ ಹಲ್ಲು ಸ್ವಚ್ಛ ಆಗ್ತಾವ ಅಂತ ಭಾಳ ಜನ ಅಂದ್ಕೊಂಡಾರೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಹೌದು, ನಮ್ಮ ಎಲ್ಲರಿಗೂ ಹಲ್ಲಿನ ಬಗ್ಗೆ ಕಾಳಜಿ ವಹಿಸಬೇಕು ಅನ್ನೋದು ಆಸೆ ಎಲ್ಲರಿಗೂ ಇರ್ತದೆ. ಎಲ್ಲರೂ ಅದ್ರ ಬಗ್ಗೆ ಪ್ರಯತ್ನ ಮಾಡ್ತಾರೆ, ಆದರೂ ಒಂದೊಂದ್ಸಲ ಏನಾಗ್ತದೆ, ತಪ್ಪಾಗಿ ಈ ಪ್ರಯತ್ನ ಆಗ್ತವೆ. ಭಾಳ ಶಕ್ತಿ, ನನ್ನ ಹಲ್ಲು ಯಾಕೋ ನೋವು ಬರ್ತಾವ, ಸ್ವಲ್ಪ ಶಕ್ತಿ ಹಾಕಿ ತಿಕ್ಕಿದ್ರೆ ಬಹುಶಃ ಸರಿ ಆಗ್ಬೋದೇನೋ ಅಂಥೇಳಿ ಎಷ್ಟೋ ಜನ ಹಲ್ಲು ತಿಕ್ಕೋ ವಿಧಾನ ಸರಿಯಾದ ವಿಧಾನದಲ್ಲಿ ತಿಕ್ಕೋ ಬದಲು ಜಾಸ್ತಿ ಶಕ್ತಿ ಹಾಕಿ ತಿಕ್ತಾರೆ. ಮತ್ತು ಅದರಿಂದ ಆಗಲೇ ಹೇಳಿದಂಗೆ ಒಸಡು ಕೆಳಗೆ ಸರಿಯೋದು, ಆಮೇಲೆ ಬೇರು ಕಾಣಿಸ್ಕೊಳ್ಳೋದು, ಹಲ್ಲಿನ ಭಾಗ ಕೂಡ ಸವಿಯೋದು, ಇವೆಲ್ಲ ತೊಂದರೆಗಳು ಬರ್ತಾವೆ. ನಾವು ಮೃದುವಾದ ಬ್ರಷನ್ನು ಉಪಯೋಗ ಮಾಡಿ ಸರಿಯಾದ ವಿಧಾನದಲ್ಲಿ ಸ್ವಚ್ಛ ಮಾಡಿದ್ರೂ ಹಲ್ಲು ಪೂರ್ತಿ ಸ್ವಚ್ಛ ಆಗ್ತವೆ. ಅದಕ್ಕೆ ಸರಿಯಾದ ವಿಧಾನವನ್ನು ನಾವು ತಿಳಿದುಕೊಳ್ಳುವುದು ಬಹಳ ಉತ್ತಮ ಅಂತ ಈ ಬಗ್ಗೆ ಹೇಳ್ಬೋದು. ಸರ್, ಸರಿಯಾದ ವಿಧಾನವನ್ನು ನೀವು ಚುಟುಕಾಗಿ ಹೇಳ್ಬೋದೇನು? ಇದಕ್ಕೆ ಬಹಳಷ್ಟು ವಿಡಿಯೋಸ್ ಈಗ ಇದಾವೆ. ಚುಟುಕಾಗಿ ಹೇಳೋದೇನಪ್ಪ ಅಂದರೆ, ಒಂದು ಸಲ ಹಲ್ಲಿನ ಮೇಲೆ ಬ್ರಷ್ ಇಟ್ಟ ಮೇಲೆ ಮುಂದಿಂದ ಹಿಂದೆ ಬಹಳಷ್ಟು ಶಕ್ತಿಯಿಂದ, ಆಮೇಲೆ ಒಂದು ಸಲನೇ ಒಂದು 5-6 ಹಲ್ಲು ಸ್ವಚ್ಛ ಆಗೋ ಥರ ಮುಂದಿಂದ ಹಿಂದೆ ಈ ಥರ ಮೂಮೆಂಟಲ್ಲಿ ಹಲ್ಲನ್ನು ಉಜ್ಜುತ್ತಾರೆ ಭಾಳಷ್ಟು ಮಂದಿ. ಆದರೆ ಅದಕ್ಕಿಂತ ಒಂದು ಒಳ್ಳೆಯ ವಿಧಾನ ಏನಪ್ಪ ಅಂದರೆ, ಒಂದೇ ನಾವು ಬ್ರಷನ್ನು ಇಟ್ಟ ಮೇಲೆ ಆ ಒಸಡಿನ ಭಾಗದಿಂದ ಹಲ್ಲಿನ ಭಾಗಕ್ಕೆ ಹೋಗುವ ಥರ ಮೇಲಿನಿಂದ ಕೆಳಗೆ ಅಥವಾ ವೃತ್ತಾಕಾರದಲ್ಲಿ ನಾವು ಹಲ್ಲನ್ನು ಉಜ್ಜಿದರೆ ಆವಾಗ ಹಲ್ಲು ಸರಿಯಾಗಿ ಸ್ವಚ್ಛನೂ ಆಗ್ತದೆ, ಆಮೇಲೆ ಒಸಡು ಕೆಳಗೆ ಸರಿಯೋದಿಲ್ಲ, ಆಮೇಲೆ ಹಲ್ಲು ಕೂಡ ಸವಿಯೋದಿಲ್ಲ. ಹಾಗಂದರೆ ನೀವು ಹೇಳೋ ಪ್ರಕಾರ ಬಿರುಸನ್ ಬ್ರಷ್ ತಗೊಂಡು ಭಾಳ ಕಸು ಹಾಕಿ ಹಲ್ಲು ತಿಕ್ಕಿದ್ರಷ್ಟೇ ಸ್ವಚ್ಛ ಆಗ್ತಾವು ಅನ್ನೋದು ಸರಿಯಲ್ಲ. ಸರಿಯಲ್ಲ. ಹೌದು. ಹಲೋ ಹಲೋ, SDM ಆರೋಗ್ಯ ಸಂವಾದ. ದೀದಿ ನಮಸ್ಕಾರ ರೀ. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ನಮಸ್ಕಾರ ರೀ. ನೋಡ್ರಿ ಸರ, ನಾ ಮಹಾರಾಷ್ಟ್ರ ವಿಜಯ ಕುಮಾರ್ ಸ್ವಾಮಿಗಳು ಅಂತ ಮಾತಾಡ್ರಿ, ಕೋಲ್ಹಾಪುರ ಜಿಲ್ಲಾ ಮಹಾರಾಷ್ಟ್ರದಿಂದ ರೀ. ಹಾ ಹಾ, ಹೇಳ್ರಿ. ನಮ್ ಸಮಸ್ಯೆ ಅಂದ್ರಿ, ಹಲ್ಲುಗಳು ತನ್ನಿಂತನ ಕಟ್ ಆಗಿ ಬಿದ್ದವ್ರಿ, ಮೂರ ಪೆಟ್ ಹತ್ತಿತ್ತು. ಮ್ಯಾಗಿನ ಒಂದು ಬಿದ್ದಿ. ಏನ್ ಪೆಟ್ ಹತ್ತಿತ್ತು ನಿಮ್ಗ? ಪೆಟ್ ಏನೂ ಇಲ್ಲ ರೀ. ಹಾ ಹಾ, ತಂಗಿಂತಾನೆ ಹೆಂಗೆ ಅನ್ ಕಟ್ ಆಗ್ತಾವ್ರಿ ಅವ ತಾನೇ ಬಿದ್ದಾವ ತಾನೇ ಬಿದ್ದವ್ರಿ ಅವ ಒಳಗ ಫೂಟ್ ನಿದ್ದವ್ರಿ ಅವ ಅವ ಹೊಸಡ್ಯಾಗ ನಿದ್ದವ್ರಿ ಅವ ಮೊದ್ಲು ಅಲಗಾಡ್ತಿದ್ವ ಹಲ್ಲು ಹಾ ಒಂದ್ ಸ್ವಲ್ಪ ಜರ ಅಳಗತ್ತಿದ್ರವ ಹಾ ಹಾ ಅದೇ ಹೊಸಡಿನ ತೊಂದರೆ ಅಂತ ಅಗಳೆ ಹೇಳಿದ್ನಲ್ಲ ನಾನು ಎಷ್ಟೋ ಸಲ ಏನಾಗ್ತದ ನಮ್ಮ ಹಲ್ಲಿನ ಬೇರಿನ ಆರೋಗ್ಯ ಅಷ್ಟು ಸರಿಯಾಗಿ ನಾವು ಗಮನ ಕೊಡೋದಿಲ್ಲ ಎಷ್ಟೋ ಸಲ ಒಸಡು ಕೆಳಗೆ ಸರದು ಬೇರೆಲ್ಲ ಕಾಣಿಸ್ಲಿಕ್ಕೆ ಶುರು ಆಗ್ತಾವ ಅದಾದ್ಮೇಲೆ ಹಲ್ಲು ಅಲಗಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಿಂಗಾಗಿ ಒಸಡಿನ ತೊಂದರೆಯಿಂದ ಎಷ್ಟೋ ಸಲ ನಮ್ಮ ಹಲ್ಲು ಬಿದ್ದು ಹೋಗ್ತಾವ ಅದನ್ನು ಸರಿ ಮಾಡಬಹುದು ಈಗ ಯಾವುದು ಬಿದ್ದು ಹೋಗಿದಾವ ಅದನ್ನು ಹಾಕ್ಲಿಕ್ಕೆ ಬರೋದಿಲ್ಲ ಆದ್ರೆ ಆ ಜಾಗದೊಳಗೆ ನಿಮಗೆ ಊಟ ಮಾಡಲಿಕ್ಕೆ ಬರೋ ಹಂಗ ವ್ಯವಸ್ಥೆಯನ್ನು ದಂತವೈದ್ಯರು ನಿಮಗೆ ಮಾಡಿಕೊಡ್ಬೋದು ಧನ್ಯವಾದ ಹಲೋ ನಮಸ್ಕಾರ ಮೇಡಮ್ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಫೋನ್ ಮಾಡ್ತೀರಿ ವೀರನಗೌಡ ಪಾಟೀಲ್ ಬೆಳಗಾವಿಯಿಂದ ಮಾತಾಡೋದು ಮೇಡಮ್ ರವಿ ಸರ್ಗೂ ನಮಸ್ಕಾರ ನಮಸ್ಕಾರ ರೀ ಸರ್ ನಾನು ಜೈನ್ ಮೆಡಿಕಲ್ ಕಾಲೇಜಲ್ಲಿ ವರ್ಕ್ ಮಾಡೋದು ಸರ್ ಡೆಂಟಲ್ ಬಾಜು ಸರ್ ಅಲ್ಲಿ ರೀ ಸರ್ ನನ್ನ ಪ್ರಾಬ್ಲಮ್ ಏನಂದ್ರೆ ಸರ್ 8 ವರ್ಷದಿಂದ ಒಂದು ಸ್ಟೀಲ್ ಎಲ್ಲ ಹಾಕೊಂಡಿದ್ದೇನೆ ಸರ್ ನಾನು ಒಂದು 4 ಹಲ್ಲು ಹಾಕ್ಸ್ಕೊಂಡಿದ್ದೇನೆ ಸರ್ ಅದ್ರಲ್ಲಿ ಸರ್ ತಿಂದಿದ್ದ ಆಹಾರಲ್ಲ ಒಂದ್ ಸ್ವಲ್ಪ ತಿಂಡಿ ಇದೆ ಸರ್ ಅಲ್ಲಿ ಆಹಾರಲ್ಲ ಸಿಕ್ಕೋತ ಸರ್ ಅದೊಂದ್ ಸ್ವಲ್ಪ ನೂ ಆಗ್ತದ ಸರ್ ಬ್ರಷ್ ಮಾಡುವಾಗ ಸರ್ ಏನಾರ ಮುಂದ್ ಪ್ರಾಬ್ಲಮ್ ಆಗ್ಬೋದೇನೋ ಅಂತ ಅನಿಸ್ತದ ಸರ್ ಅದು ಸ್ಟೀಲ್ ಹಲ್ ಅಂತಂದ್ರ ಅದಕ್ಕೆ ಯಾವ ಚಿಕಿತ್ಸೆ ಆದ್ಮೇಲೆ ಅದು ಕ್ಯಾಪ್ ಹಾಕಿದಾರ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಬಹುಶಃ ಅದಕ್ಕೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಮಾಡಿರಬಹುದು ಏನೋ ರೂಟ್ ಕೆನಾಲ್ ಮಾಡ್ತೀನಿ ನಂತರ ಎಷ್ಟೋ ಸಲ ಏನಾಗ್ತದ ಅದೇ ಎಷ್ಟೋ ಸಲ ಏನಾಗ್ತದ ಹಲ್ಲು ಮತ್ತು ಅದರ ಪಕ್ಕದ ಹಲ್ಲು ಅದ್ರ ನಡುವೆ ಒಂದೊಂದ್ಸಲ ಆಹಾರ ಶೇಖರಣೆ ಆಗ್ತದ ಅದನ್ನ ಸರಿಯಾಗಿ ಸ್ವಚ್ಛ ಮಾಡ್ಲಿಕ್ಕೆ ಕೆಲವೊಂದ್ಸಲ ಆಸ್ಪದ ಇರೋದಿಲ್ಲ ಅದಕ್ಕೆ ಆ ಕ್ಯಾಪ್ ಒಳಗೆ ಏನು ತೊಂದರೆ ಅದ ಅನ್ನೋದನ್ನ ಇನ್ನೊಂದ್ಸಲ ತಪಾಸಣೆ ಮಾಡಿ ಆ ಕ್ಯಾಪ್ದ ಏನಾರ ತೊಂದರೆ ಅದನ ಅಥವಾ ಅದರ ಪಕ್ಕದ ಹಲ್ಲೇನಾದರೂ ಹುಳುಕಾಗಿದ ಅಥವಾ ಹೊಸಡಿನ ತೊಂದರೆ ಅದನ ಇವೆಲ್ಲವನ್ನ ನಾವು ತಪಾಸಣೆ ಮಾಡಿ ಅದನ್ನ ಪತ್ತೆ ಹಚ್ಚಬಹುದು ಹಲೋ ಹಲೋ ನಮಸ್ತೆ ಸ್ವಲ್ಪ ನಿಮ್ಮ ರೇಡಿಯೋ ಸೆಟ್ ದೂರಿಡ್ರಿ ನಿಮ್ಮ ಊರು ಹೆಸರು ಹೇಳಿ ನಾವು ತಡಸ್ತೀವಿ ತಡಸ್ತಿಯಿಂದ ಮಾತಾಡ್ತೀರಿ ಶಿಗ್ಗಾಂವ್ ತಾಲೂಕ್ ತಡಸ್ ಶಿಗ್ಗಾಂವ್ ತಾಲೂಕ ಹಾ ಕೇಳ್ರಿ ಪ್ರಶ್ನೆ ಮೇಡಮ್ ನಮ್ಮ ಪ್ರಶ್ನೆ ಏನಂದ್ರೆ ನನ್ನ ಮಗಳಿಗ ಹಲ್ಲ ಒಂದೇ ಕರಗ ಆಗಿದೆ ಮೇಡಮ್ ನೀವ್ ಏನ್ ಹೇಳ್ತಾ ಇದ್ದೀರಿ ಇನ್ನೊಮ್ಮೆ ಹೇಳ್ರಿ ಡಾಕ್ಟರ್ಗೆ ಹೇಳ್ರಿ ಕೇಳ್ರಿ ನಿಮ್ ಪ್ರಶ್ನೆ ಕೇಳ್ರಿ ನನ್ನ ಮಗಳಿಗ ಹಲ್ಲ ಮೇಡಮ್ ಒಂದೇ ಹಲ್ಲ ಅದು ಸರಿ ಆಗಿದೆ ಸರ್ ಕರಗ ಆಗಿದೆ ಬಹುಶಃ ಹುಳುಕಲ್ ಇರಬಹುದು ಕರಿಯಾಗಿ ಅಂತಂದ್ಮೇಲೆ ಅದನ್ನ ಒಂದ್ಸಲ ಅವಳನ್ನ ನಮ್ಮ ದಂತ ಕಾಲೇಜಿಗೆ ಅಥವಾ ಯಾವ್ದಾದ್ರು ದಂತ ವೈದ್ಯರ ಹತ್ರ ಕರ್ಕೊಂಡು ಹೋದ್ರ ಅದಕ್ಕೆ ಚಿಕಿತ್ಸೆ ಈಗ ಅದ ಅದನ್ನ ಹುಳುಕನ್ನ ತೆಗೆದು ನಾವು ಅದನ್ನ ಸರಿ ಚಿಕಿತ್ಸೆ ಮಾಡಬಹುದು ಇನ್ನೊಂದ್ಸಲ ಕೇಳ್ತೀರಿ ಎಷ್ಟು ವಯಸ್ಸು ಆಕೆಗೆ ಆ ಹುಡುಗಿಗೆ ಎಷ್ಟು ವಯಸ್ಸು ನಿಮ್ಮ ಮಗುಗೆ ಎಷ್ಟು ವಯಸ್ಸು 16 ವಯಸ್ಸು ಹಾ ಅಂದ್ರೆ ಬಹುಶಃ ಅದು ಹಾಲು ಹಲ್ಲಿನ ತೊಂದರೆ ಅಲ್ಲ ಶಾಶ್ವತ ಹಲ್ಲೇ ಇರಬೇಕು ಅದನ್ನ ಸರಿಯಾಗಿ ಚಿಕಿತ್ಸೆ ಪಡೆದುಕೊಳ್ಳೋದು ಬಹಳ ಉತ್ತಮ ಯಾಕಂದ್ರೆ ಜೀವನ ಪೂರ್ತಿ ಇರಬೇಕು ಅದು ಹಲ್ಲು ಅದಕ್ಕೆ ಚಿಕಿತ್ಸೆ ಪಡೆದುಕೊಳ್ಬೇಕ್ರಿ ಸರ್ ಈಗ ವಯಸ್ಸಾದ್ಮೇಲೆ ಹಲ್ಲ ಅಳಗಾಡ್ತಾವ ಬೀಳ್ತಾವ ಇದೇನು ಕಾಮನ್ ಅನ್ಕೊಂಡು ಬಹಳ ಮಂದಿ ಅದನ್ನ ಬಿಟ್ಬಿಡ್ತಾರೆ ಇದೆಷ್ಟು ಸರಿ ವಯಸ್ಸಾದ್ಮೇಲೆ ಹಲ್ಲಿನ ತೊಂದರೆ ಬಂದ್ರೆ ಏನ್ ಮಾಡ್ಬೇಕು ವಯಸ್ಸಾದವ್ರಿಗೆ ಕೆಲವೊಂದು ಹಲ್ಲಿನ ತೊಂದರೆ ಇರೋದು ಹೌದು ನಾವು ನೋಡ್ತೀವಿ ಸಮಾಜದೊಳಗೆ ಅದೇ ಒಂದು ಈಗ ಎಲ್ಲ ಕಡೆ ನಾವು ನೋಡೋದ್ರಿಂದ ಅದೇ ಸರಿ ಏನೋ ಅಥವಾ ಅದೇ ನೈಸರ್ಗಿಕ ಏನೋ ಅಂತ ನಮ್ಗೆ ಅನಿಸುವಂಗೆ ಆಗ್ಬಿಡ್ತದೆ ಆದರೆ ಸರಿಯಾಗಿ ನಾವು ಹಲ್ಲಿನ ಸ್ವಚ್ಛತೆಯನ್ನು ನೈರ್ಮಲ್ಯವನ್ನು ಕಾಪಾಡಿಕೊಂಡ್ರೆ ಇಳಿ ವಯಸ್ಸಿನೊಳಗೆ ಕೂಡ ನಾವು ಹಲ್ಲುಗಳನ್ನು ನಾವು ಸರಿಯಾಗಿ ಕಾಪಾಡಿಕೊಳ್ಬಹುದು ಎಷ್ಟೋ ಸಲ ಏನಾಗ್ತದೆ ಸರಿಯಾಗಿ ಹಲ್ಲನ್ನು ತಿಕ್ಕೋ ವಿಧಾನ ಆಯಿತು ಯಾವ ಬ್ರಷನ್ನು ಉಪಯೋಗ ಮಾಡಬೇಕು ಹೇಗೆ ಅದನ್ನು ಉಜ್ಜಬೇಕು ಅನ್ನೋ ಬಗ್ಗೆ ಶಿಕ್ಷಣ ನಮ್ಮೊಳಗೆ ಕಡಿಮೆ ಅದ ಅದಕ್ಕೇ ಪ್ರತಿ ಕಡೆ ನಾವು ಹಳ್ಳಿ ಹಳ್ಳಿಗೆ ಹೋಗಿ ಸ್ಕೂಲಿಗೆ ಹೋಗಿ ಈ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಈಗಂತೂ ತಂತ್ರಜ್ಞಾನ ಇಷ್ಟದ ಎಲ್ಲ ಕಡೆ ಮಾಹಿತಿ ನಮ್ಮ ಹತ್ರ ಬೇಕಾದಷ್ಟದ. ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಜೀವನ ಪೂರ್ತಿ ಇಳಿಯ ವಯಸ್ಸಿನಲ್ಲಿ ಕೂಡ ನಮ್ಮ ಹಲ್ಲುಗಳನ್ನು ನಾವು ಸರಿಯಾಗಿ ಇಟ್ಟುಕೊಳ್ಬಹುದು. ಸರಿಗ ಪ್ರತಿದಿನ ಎದ್ದು ಬ್ರಷ್ ಮಾಡ್ತೀವಿ, ಅದೇ ರೀತಿ ರಾತ್ರಿನೂ ಬ್ರಷ್ ಮಾಡಬೇಕು ಹೆಂಗೋ, ಕೆಲವರು ಮಾಡೋದೇ ಇಲ್ಲ. ಹೌದು, ಇದು ಬಹಳ ಪ್ರಮುಖವಾದ ವಿಚಾರ ಹೇಳಿದ್ರಿ ನೀವು. ಏನಾಗ್ತದೆ, ಹೆಚ್ಚಾಗಿ ರಾತ್ರಿ ನಾವು ಬ್ರಷ್ ಮಾಡ್ದೇ ಹಾಗೆ ಮಲ್ಕೊಂಡ್ಬಿಟ್ರೆ ಆಹಾರ ಕಣಗಳು ಏನಿರ್ತವೆ ಅವು ಬಹಳ ಹೊತ್ತು, ಈಗ ಬಾಯಿ ಆಡೋದಿಲ್ಲ ರಾತ್ರಿ ಮಲ್ಕೊಂಡಾಗ, ಜೊಲ್ಲಿನ ಪ್ರಮಾಣವೂ ಕಡಿಮೆ ಇರ್ತದೆ. ಆದ್ದರಿಂದ ಏನಾಗ್ತದೆ, ಆಹಾರ ಕಣ ಹಾಗೆ ಉಳ್ಕೊಂಡು ಹಲ್ಲಿನ ಹುಳುಕಾಗುವ ಏನು ಈ ಪ್ರೊಸೆಸ್ ಏನದ, ಈ ಈ ಪ್ರಕ್ರಿಯೆ ಏನದ, ಅದಕ್ಕೆ ಬಹಳ ಅನುಕೂಲ ಆಗಿಬಿಡ್ತದೆ. ಆದ್ದರಿಂದ ನಾವು ಯಾವಾಗಲೂ ಎಲ್ಲ ಕಡೆ ಹೇಳುವ ವಿಚಾರ ಏನಂದ್ರೆ, ರಾತ್ರಿ ಕೂಡ ರಾತ್ರಿ ಹಲ್ಲು ತಿಕ್ಕೊಳ್ಳೋದು ಬೆಳಿಗ್ಗೆ ಎಷ್ಟು ತಿಕ್ಕೊಳ್ಳೋದು ಎಷ್ಟು ಪ್ರಮುಖನೋ ಅಷ್ಟೇ ಪ್ರಮುಖ. ಆದ್ದರಿಂದ ರಾತ್ರಿ ಮಲಗೋಕ್ಕಿಂತ ಮೊದಲು ಸರಿಯಾಗಿ ಹಲ್ಲು ಉಜ್ಜಬೇಕು ಮತ್ತು ಸರಿ ವಿಧಾನದಲ್ಲಿ ಉಜ್ಜಬೇಕು. ಆಮೇಲೆ ಸರಿ, ಇನ್ನೊಂದು, ಹಲ್ಲನ್ನು ತಪ್ಪಾಗಿ ತಿಕ್ಕಿದ್ರೆ ಹಲ್ಲು ಸವಿತಾವು ಅಂತಾರೆ, ಇದು ಖರೆ ಏನು ಅಂತ? ಹೌದ್ರಿ, ಎಷ್ಟೋ ನಮ್ಮ ಆಸ್ಪತ್ರೆಗೆ ಬರ್ತಾರೆ ಹಲ್ಲು ಜುಮ್ ಜುಮ್ ಅಂತಾವ್ರಿ, ಹಲ್ಲಿನೊಳಗೆ ತಂಪು ಮತ್ತು ಬಿಸಿ ಆಹಾರ ಪದಾರ್ಥ ತೊಗೊಂಡಾಗ ನಮ್ಮ ಯಾವುದೋ ಒಂದು ಸಂವೇದನೆ ಆಗ್ತದೆ ಅಂತ ಹಿಂಗೆ ಹೇಳ್ತಾರೆ. ಎಷ್ಟೋ ಮಂದಿಯೊಳಗೆ ನಾವು ತಪಾಸಣೆ ಮಾಡಿದಾಗ ಈ ಅಬ್ರೇಷನ್ ಅನ್ನೋ ಹಲ್ಲಿನ ಸವೆತ ಇದನ್ನು ನಾವು ನೋಡ್ತೀವಿ. ಇದು ಬಹಳ ಸಾಮಾನ್ಯ ಮತ್ತು ಇದು ತಪ್ಪಾಗಿ ಬ್ರಷ್ ಮಾಡುವುದರಿಂದ ಆಗುವ, ಮತ್ತು ಬಹಳ ಹಾರ್ಡ್ ಬ್ರಷ್ ಅಥವಾ ಬಿರುಸಾದ ಬ್ರಷನ್ನು ಉಪಯೋಗ ಮಾಡೋದರಿಂದ ಆಗುವ ತೊಂದರೆ ಇದು. ಹಲೋ, ಎಸ್ಟಿಎಂ ಆರೋಗ್ಯ ಸಂವಾದ. ಮೇಡಮ್ ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ನಮಸ್ತೆ ಮೇಡಮ್, ಹುಬ್ಳಿ ತಾಲೂಕು ಇಂಗ್ರೇಳಿ ಗ್ರಾಮದಿಂದ ಮಾತಾಡೋದು ಮೇಡಮ್. ತಮ್ಮ ಹೆಸರು? ಮೈಬೂಬ್ ಅಂತೇಳಿ. ಮೈಬೂಬ್ ಅವರ ಪ್ರಶ್ನೆ ಬೇಗ ಕೇಳ್ರಿ, ಸಮಯ ಮುಗಿಯಿತು. ರವಿ ಸರ್ ನಮಸ್ಕಾರ. ನಮಸ್ಕಾರ ಹೇಳ್ರಿ. ಶುಭ ಸಂಜೆ, ಶುಭಾಶಯಗಳು ಸರ. ಶುಭಾಶಯಗಳು ಹೇಳ್ರಿ ಸರ್. ಏನಿಲ್ಲ, ನಂದು ಹಲ್ಲು ಮೊದಲ ಸೊಕ್ಕಳು ಹರಿತು ಸರ್. ಏನಾಗ್ತಿತ್ತು? ಸೊಕ್ಕಳಿ ಸೊಕ್ಕಳಿ ಹರಿತ ಸರ್. ಅಂದ್ರೆ ಸಿಪ್ಪಿ ಸಿಪ್ಪಿ ಚಿಪ್ ಆಗ್ತಿತ್ತು ಅಂತೀರಿ? ಸೈಡ್ ಚಿಪ್ಪಿಂಗ್ ಆಗಿತ್ತು ಸರ್ ಹಲ್ಲು. ಅದು ಏನಾಗ್ತದೆ, ಅದರಿಂದ ಒಂದ್ ಸ್ವಲ್ಪ ಉಸುಗಿನ ತರ ಬರ್ತಾ ಇದೆ. ಉಸುಗು ಉಸುಗ್ ಬರ್ತೈತಲ್ಲ, ಉಸುಕು ಆ ಟೈಪ್ ಆಗಿ ಬರ್ತಾ ಇದೆ ಸರ್. ಅದಕ್ಕೇನಾದ್ರು ಟ್ರೀಟ್ಮೆಂಟ್ ನೋಡ್ಬೇಕ್ರಿ? ಆಕ್ಚುಲಿ ನೋಡ್ಲಾರ್ದೇನೆ ಹೇಳೋದು ಸ್ವಲ್ಪ ಕಠಿಣ. ಆದ್ರೆ ಹೆಚ್ಚಾಗಿ ನೀವು ಹೇಳ್ತಿರೋದು ನೋಡಿದ್ರೆ ಬಹುಶಃ ಹಲ್ಲಿನ ಕೆಲವೊಂದು ಭಾಗ ಏನೋ ಬಂದಂಗ ಅನಿಸ್ತದ. ಆದ್ರೆ ತಪಾಸಣೆ ಮಾಡ್ದೇನೆ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ. ದಂತ ವೈದ್ಯರ ಹತ್ರ ನೀವು ಹೋಗಿ ತೋರಿಸ್ಕೊಳ್ಳೋದು ಒಳ್ಳೇದು. ಎಸ್ ಡಿ ಎಂ ಆಸ್ಪತ್ರೆಗೆ ನೀವು ಬರಬಹುದು. ಸರಿಗ ನಮ್ಮ ಸಮಯ ಮುಗಿತ ಮಂತು. ಚುಟುಕಾಗಿ ನೀವು ಹಲ್ಲಿನ ಆರೋಗ್ಯಕ್ಕೆ ಏನು ಟಿಪ್ಸ್ ಕೊಡ್ತೀರಿ ನಮ್ಮ ಕೇಳುಗರಿಗೆ? ಈಗಾಗಲೇ ಹೇಳಿದ ಹಾಗೆ ಹಲ್ಲಿನ ಆರೋಗ್ಯ ಸರಿಯಾಗಿ ಇಟ್ಕೊಳ್ಬೇಕಂದ್ರೆ ನಾವು ಸರಿಯಾದ ವಿಧಾನ ಮತ್ತು ಸರಿಯಾದ ಬ್ರಷನ್ನು ಉಪಯೋಗ ಮಾಡಿಕೊಳ್ಬೇಕು. ಎರಡನೇದೇನೆಂದ್ರೆ ಹಾಲು ಹಲ್ಲು ಮತ್ತು ಶಾಶ್ವತ ಹಲ್ಲಿನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತೆಗೆದುಕೊಂಡು ಮಕ್ಕಳಲ್ಲಿರುವ ಹಲ್ಲಿನ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಗರ್ಭಿಣಿಯರು ಅಥವಾ ಬೇರೆ ಯಾವುದೇ ಮಧುಮೇಹ ಇಂಥ ಕಾಯಿಲೆ ಇದ್ದಲ್ಲಿ ಅಥವಾ ಗರ್ಭಿಣಿ ಸ್ತ್ರೀಯರಲ್ಲಿ ಹಲ್ಲಿನ ತಪಾಸಣೆ ನಿಯಮಿತವಾಗಿ ಮಾಡುವುದು ಬಹಳ ಉಪಯೋಗಕಾರಿ. ಆಮೇಲೆ ನೀವು ಆಲ್ರೆಡಿ ಈಗ ಹೇಳಿದಿರಿ ರಾತ್ರಿ ಕೂಡ ಬ್ರಷ್ ಮಾಡೋದು, ಇದು ಕೂಡ ಬಹಳ ಪ್ರಮುಖವಾದ ವಿಚಾರ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಯಮಿತವಾಗಿ ದಂತವೈದ್ಯರ ಹತ್ರ ಬಂದು ತಪಾಸಣೆ ಮಾಡಿಸಿಕೊಂಡ್ರೆ ನಮ್ಮ ಬಾಯಿಯ ಆರೋಗ್ಯ ಸರಿಯಾಗಿ ಇರೋದರಲ್ಲಿ ಸಂದೇಹವೇ ಇಲ್ಲ. ಆತ್ಮೀಯ ಕೇಳುಗರೆ, ಇವತ್ತಿನ ವಿಷಯವಾಗಿತ್ತು ಸರ್ವರಿಗೂ ದಂತ ಆರೋಗ್ಯ. ನಿಮ್ಮ ಡಾಕ್ಟರ್ ಇವತ್ತಿನವರು ಡಾಕ್ಟರ್ ರವಿ ಶಿರಹಟ್ಟಿ. ಸೋಮವಾರದಿಂದ ಶನಿವಾರದವರೆಗೆ ಲಭ್ಯರಿರ್ತಾರೆ ಡಾಕ್ಟರ್. ದೂರವಾಣಿ ಸಂಖ್ಯೆ 0836246412. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247777 ಹಾಗೂ 2321000 ಹಾಗೂ 7187000. ಈ ವಾರದ ಬಹುಮಾನ ಪ್ರಶ್ನೆ: ಬಿರುಸಾದ ಬ್ರಷ್ ಉಪಯೋಗಿಸುವುದರಿಂದ ಮತ್ತು ಶಕ್ತಿ ಹಾಕಿ ಬ್ರಷ್ ಮಾಡುವುದರಿಂದ ಮಾತ್ರ ಹಲ್ಲು ಸ್ವಚ್ಛವಾಗುತ್ತದೆ ಎನ್ನುತ್ತಾರೆ, ಇದು ಸರಿಯೇ? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸಬೇಕು ಸಂಪೂರ್ಣ ವಿಳಾಸದೊಂದಿಗೆ. ವಿಳಾಸ: ಪ್ರಾಂಶುಪಾಲರು, ಎಸ್ಟಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 0009 ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವಂತಹ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತದೆ. ಪ್ರಶ್ನೆ ಇನ್ನೊಮ್ಮೆ, ಬಿರುಸಾದ ಬ್ರಷ್ ಉಪಯೋಗಿಸುವುದರಿಂದ ಮತ್ತು ಶಕ್ತಿ ಹಾಕಿ ಬ್ರಷ್ ಉಪಯೋಗಿಸಿದರೆ ಮಾತ್ರ ಹಲ್ಲು ಸ್ವಚ್ಛವಾಗುತ್ತದೆ ಎನ್ನುತ್ತಾರೆ, ಇದು ಸರಿಯೇ? ವಿಳಾಸ ಇನ್ನೊಮ್ಮೆ, ಪ್ರಾಂಶುಪಾಲರು, ಎಸ್ಡಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 580009. ಇನ್ನು ಮುಂದಿನ, ಹೋದ ವಾರ, ಕಳೆದ ಬಾರಿ ಅಂದರೆ 3/9/2024 ಕೇಳಿದಂತಹ ಪ್ರಶ್ನೆ, ಆಸ್ತಿ ಸಂಧಿವಾತದ ಕಾರಣವೇನು? ಸರಿಯಾದ ಉತ್ತರ, ಬೊಜ್ಜು, ಸಕ್ಕರೆ ಕಾಯಿಲೆ, ಅನುವಂಶಿಕ ಕಾರಣಗಳು, ಚಯಾಪಚಯ ಕ್ರಿಯೆ, ಮೂಳೆಯ ವಿರೂಪತೆ, ಸಂಧಿನಲ್ಲಿ ರಕ್ತಸ್ರಾವ ಇದ್ದಲ್ಲಿ ವಯೋಸಹಜ ಕಾಯಿಲೆ, ಇವೆಲ್ಲವೂ ಅಸ್ಥಿ ಸಂಧಿವಾತ.